ಆಕಾಶವಾಣಿಯ ಕಲಬುರಗಿ ಕೇಂದ್ರ, ಸಮಯ 6:50. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ತಕ್ರವಾಣಿಯಲ್ಲಿ ಶುದ್ಧ ಹಾಲಿನ ಉತ್ಪಾದನೆ ಕುರಿತು ಡಾಕ್ಟರ್ ಅಕ್ಷಯ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆನಂತರ ಸವಳು ಹಾಗೂ ಕ್ಷಾರ ಮಣ್ಣಿನ ನಿರ್ವಹಣೆ ಕುರಿತು ಡಾಕ್ಟರ್ ಅವಿನಾಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು ಮತ್ತು ಏಕತಾರಿ ಪದಗಳು ಕೃಷ್ಣಪ್ಪ ದರ್ಗಿ ಹಾಗೂ ಸಂಗಡಿಗರಿಂದ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 280 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 02 58 6 6 6 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. 2 ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ಕೊಪ್ಪಳ, ಯಾದಗಿರಿಗಳಲ್ಲಿ 90%. ಬಳ್ಳಾರಿ ಜಿಲ್ಲೆ ಒಳಗ 75%. ಅಲ್ಲದೆ ಝೈರಾವಾ ತಾಲೂಕೊಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗ್ಯದ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ. ಈ ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ತಜ್ಞ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಅವಿನಾಶ್ ಡಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಮಣ್ಣು ಸವಳಾಗ್ತವ, ಆಮೇಲೆ ಜೌಗ ಕಟ್ತಾವ, ಕೆಲವೊಂದು ಮಣ್ಣಿನೊಳಗೆ ನಾವು ಕೃಷಿ ಮಾಡೋದಕ್ಕೆ ಸಾಧ್ಯ ಇರಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಇಂಥ ಒಂದು ಪರಿಸ್ಥಿತಿ ವಿಶೇಷವಾಗಿ ನೀರಾವರಿಯನ್ನ ನಾವು ಸರಿಯಾಗಿ ಮಾಡದೆ ಹೋದರೆ ಅಂಥ ಒಂದು ಪರಿಸ್ಥಿತಿ ಒಳಗೆ ಸನ್ನಿವೇಶದೊಳಗೆ ಮಣ್ಣಿನ ಆರೋಗ್ಯ ಹದಗೆಡ್ತದ. ಇಂಥ ಒಂದು ಸಂದರ್ಭದೊಳಗೆ ನಾವು ನೀರಾವರಿಯನ್ನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಸವಳು ಮತ್ತು ಕ್ಷಾರ ಮಣ್ಣುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮುಖ್ಯವಾಗಿ ಮೊದಲು ನಾವು ತಿಳ್ಕೋಬೇಕು ಏನಪ್ಪಾ ಅಂತಂದ್ರೆ ಸವಳು ಮತ್ತು ಕ್ಷಾರ ಮಣ್ಣು ಅಂದ್ರೆ ಏನು. ಒಂದು ವೇಳೆ ನಮ್ಮಲ್ಲಿ ಸವಳು ಮತ್ತು ಕ್ಷಾರ ಮಣ್ಣು ಇದ್ದು ಅಂತಂದ್ರೆ, ನಮ್ಮ ಹೊಲದೊಳಗೆ ಅಂಥ ಮಣ್ಣು ಇತ್ತು ಅಂತಂದ್ರೆ ಅದನ್ನು ಯಾವ ರೀತಿ ನಾವು ಕಂಡುಹಿಡಿಬೇಕು ಮತ್ತು ಅದನ್ನು ಯಾವ ರೀತಿ ನಾವು ಸುಧಾರಣೆ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ಅವಿನಾಶ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಅವಿನಾಶ್. ನಮಸ್ಕಾರ ಸರ್. ನೋಡ್ತಾ ಇರ್ತೀವಿ ನಾವು ಸಾಮಾನ್ಯವಾಗಿ ರೈತರಿಗೆ ಈ ಸಮಸ್ಯೆ ಇದ್ದೇ ಇರ್ತದೆ, ಸವಳು ಆಗ್ತವ ಭೂಮಿಗಳು ಕ್ಷಾರ ಆಗ್ತವ. ಸವಳು ಮತ್ತು ಕ್ಷಾರ ಈ ಮಣ್ಣಿನೊಳಗೆ ಏನು ವ್ಯತ್ಯಾಸ ಇರ್ತದಂತೀರಿ? ಸಾಮಾನ್ಯವಾಗಿ ಈ ಸವಳು ಮಣ್ಣಿನಲ್ಲಿ ಬೇಸಿಗೆಯಲ್ಲಿ ಜಮೀನಿನ ಮೇಲೆ ಉಪ್ಪಿನ ಪದರು ನಿರ್ಮಾಣವಾಗುತ್ತದೆ. ಮಣ್ಣಿನ ರಸಸಾರ ಅಂದ್ರೆ ಪಿಎಚ್ 8.5 ಕಡಿಮೆ ಆಗಿರುತ್ತದೆ. ಈ ಮಣ್ಣಿನಲ್ಲಿ ನೀರು ಸರಾಗವಾಗಿ ಬಸಿದು ಹೋಗುವುದರಿಂದ ಕೃಷಿ ಚಟುವಟಿಕೆ ಮೇಲೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾಗುವುದಿಲ್ಲ. ಆದರೆ ಈ ಮಣ್ಣಿನಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸೋಡಿಯಂನ ಲವಣಾಂಶದ ಪ್ರಮಾಣ ಅತಿ ಹೆಚ್ಚಾಗಿರುವುದರಿಂದ ಸಸ್ಯದೊಳಗಿನ ಇರುವಂತಹ ನೀರು ಅಭಿಸರಣ ಕ್ರಿಯೆ ಮೂಲಕ ಭೂಮಿಗೆ ಸೇರುತ್ತವೆ. ಹೀಗಾಗಿ ನೀರಿನ ಅಂಶ ಸಸ್ಯದಲ್ಲಿ ಕ್ರಮೇಣ ಕಡಿಮೆಯಾಗಿ ಸಸ್ಯಗಳು ಒಣಗಿ ಹೋಗುತ್ತವೆ. ಅಂದ್ರೆ ಲವಣಗಳು ಒಳಗಿಳಿತವ, ನೆಲದೊಳಗಿಳಿತವ, ಅದರಿಂದ ಬಹಳ ತೊಂದರೆ ಆಗ್ತದೆ ಅಂತೀರಿ? ಇಲ್ಲ, ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಈ ಲವಣಾಂಶಗಳು ಇರುವುದರಿಂದ ಸಸ್ಯಗಳು ಬೇರಿನ ಮುಖಾಂತರ ಈ ಲವಣಗಳನ್ನು ತನ್ನ ದೇಹದೊಳಗೆ ತೆಗೆದುಕೊಳ್ಳುತ್ತದೆ. ಇದರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಥವಾ ನೀರಿನ ತೇವಾಂಶದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಅಭಿಸರಣ ಕ್ರಿಯೆ ಮುಖಾಂತರವಾಗಿ ಸಸ್ಯದೊಳಗಿನ ನೀರು ಭೂಮಿಗೆ ಬಂದು ಸೇರುತ್ತವೆ. ಅಂದ್ರೆ ಎಲ್ಲಿ ಲವಣಗಳು ಕಡಿಮೆ ಇರ್ತಾವ ಅಂತ ಒಂದು ಕ್ರಿಯೆ ಆಸ್ಮೋಸಿಸ್ ಅಂತ ನಾವು ಕರಿತೀವಿ. ಆಸ್ಮೋಸಿಸ್ ಆಗೋದ್ರಿಂದ ಈಗೇನು ಅಭಿಸರಣ ಕ್ರಿಯೆ ಅಂತಂದ್ರಲ್ಲ ಡಾಕ್ಟರ್ ಅವಿನಾಶ್ ಅವರು, ಅದು ರೈತ ಬಂಧವರು ಏನ್ ತಿಳ್ಕೊಬೇಕು ಅಂತಂದ್ರೆ, ಯಾವತ್ತು ಒಂದು ಶಕ್ತಿ ಹೆಚ್ಚು ಇರುವ ಕಡೆಯಿಂದ ಕಡಿಮೆ ಇರೋದ್ ಕಡೆ ಹರಿತದ, ಈ ಒಂದು ತತ್ವ ಎಲ್ಲಾ ಕಡೆ ಅಪ್ಲೈ ಆಗ್ತದ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಉಷ್ಣತೆ ಯಾವತ್ತು ಎಲ್ಲಿ ಹೆಚ್ಚಿರ್ತದ ಅದು ಕಡಿಮೆ ಇರುವಂತಹ ಪ್ರದೇಶಕ್ಕೆ ಹರಡ್ತದ. ಅಂತ ಒಂದು ಸಂದರ್ಭದೊಳಗೆ ಅಲ್ಲಿ ಒಂದು ಸಸ್ಯದ ಕೋಶ ಬಂತು ಅಂತಂದ್ರೆ ನಡುವ ಆ ಸಸ್ಯ ಕೋಶದ ಮೂಲಕ ಏನು ಲವಣಗಳ ವಿನಿಮಯ ಆಗ್ತದ, ಆ ಲವಣಗಳ ವಿನಿಮಯಕ್ಕೆ ಅಭಿಸರಣ ಕ್ರಿಯೆ ಅಂತ ಹೇಳಿ ಕರೀತಾರ. ಮತ್ ಇಂಥ ಒಂದು ಲವಣಗಳ ಅಭಿಸರಣ ಕ್ರಿಯೆ ನಡಿಬೇಕಾಯ್ತಪ್ಪ ಅಂತಂದ್ರ ಸವಳು ಸಸ್ಯದೊಳಗೆ ಬಂದು ಸಸ್ಯಗಳು ಬೆಳೆಯಲಾರದಂತಹ ಒಂದು ಪರಿಸ್ಥಿತಿ ಉದ್ಭವ ಆಗ್ತವೆ. ಹೌದಾ? ಅದಕ್ಕಾಗಿ ನಾವು ಸವಳು ಮಣ್ಣುಗಳ ಒಂದು ಸುಧಾರಣೆ ಮಾಡೋದು ಬಹಳ ಮುಖ್ಯ ಅದ. ಇಂಥ ಒಂದು ಸವಳು ಮಣ್ಣಿನೊಳಗೆ ಸಾಕಷ್ಟು ಲವಣಗಳು ಇರ್ತಾವ ಅಂತ ಹೇಳಿದ್ರೆ ಲವಣಗಳು ಬಹಳಷ್ಟು ಪ್ರಮಾಣದಲ್ಲಿ. ಇವು ಸಾಮಾನ್ಯವಾಗಿ ಯಾಕೆ ಸವಳಾಗ್ತದೆ ಅಂತೀರಿ ಮಣ್ಣು? ಇದು ಬಹಳಷ್ಟು ನೈಸರ್ಗಿಕ ಮತ್ತು ಮಾನವನ ಚಟುವಟಿಕೆಗಳಿಂದ ಉಂಟಾಗುತ್ತವೆ. ಮೊದಲೇದಾಗಿ ನೈಸರ್ಗಿಕವಾಗಿ ಹೇಳಬೇಕಂದ್ರೆ ಸಮುದ್ರದ ನೀರು ಅಥವಾ ಪ್ರವಾಹ ಬಂದಾಗ ಹೆಚ್ಚು ಉಪ್ಪಿನಾಂಶವನ್ನು ಹೊಂದಿರುವಂತಹ ನೀರು ಫಲವತ್ತಾದ ಪ್ರದೇಶಗಳಿಗೆ ಅಥವಾ ಸಮತಟದ ಪ್ರದೇಶಗಳಿಗೆ ಹರಿದು ಹೋದಾಗ ಅದು ಬಹಳಷ್ಟು ದಿನಗಳವರೆಗೆ ಅಲ್ಲೇ ನಿಂತು ಬಿಡುತ್ತದೆ. ಆ ನೀರಿನಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಲವಣಗಳು ಕ್ರಮೇಣ ಆ ಪ್ರದೇಶದಲ್ಲೇ ಅಲ್ಲೇ ಉಳಿದು ಲವಣಗಳು ಹೆಚ್ಚಿನ ಪ್ರಮಾಣದಲ್ಲಿ. ಇದು ನೈಸರ್ಗಿಕವಾದಂತಹ ಒಂದು ಕ್ರಿಯೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ರೈತ ಬಂದವರೆ, ತಾವು 2004 ಒಂದು ಸುನಾಮಿಯನ್ನು ನೀವು ನೆನಪು ಮಾಡಿಕೊಳ್ಬೇಕು. ಇಲ್ಲಿ ಆ ಸುನಾಮಿ ಆದಾಗ ಏನಾಯ್ತಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಸಮುದ್ರದ ಅಲೆಗಳು ಬಂದು ಸಾಕಷ್ಟು ನೆಲದ ಮೇಲೆ ಬಂದು ಬಹಳಷ್ಟು ಹೊಲಗಳನ್ನು ಹಾಳು ಮಾಡಿದ್ದನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಇಂಥ ಒಂದು ಕ್ರಿಯೆ ನೈಸರ್ಗಿಕವಾಗಿ ನಡೆಯುವಂತಹ ಒಂದು ಕ್ರಿಯೆ, ಇದರ ಬಗ್ಗೆ ತಾವು ಹೇಳಿದ್ರಿ. ಇನ್ನು ಮಾನವ ನಿರ್ಮಿತ, ಈಗ ರೈತರೇ ನಿರ್ಮಾಣ ಮಾಡಿಕೊಂಡಂತಹ ಒಂದು ಸಮಸ್ಯೆಗಳು ಯಾವ ಅಂತೀರಿ? ಈಗ ಈ ನೈಸರ್ಗಿಕವಾಗಿ ಈ ಸುನಾಮಿ ಅಥವಾ ಪ್ರವಾಹ ಅಲ್ಲದೇನೆ ಯಾವ ಪ್ರದೇಶದಲ್ಲಿ ಮಳೆ ಅತಿ ಕಡಿಮೆ ಆಗಿರುತ್ತದೆ, ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಬಿಸಿಲು ಇರುತ್ತದೆ, ಅಂತ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಅಂತರ್ಜಲ ನೀರು ಕ್ರಮೇಣ ಆವಿಯಾಗುವಾಗ ಮೇಲೆ ಬಂದು ಹೆಚ್ಚಿನ ಲವಣಗಳನ್ನು ಭೂಮಿಯ ಮೇಲ್ಪದರಲ್ಲಿ ಶೇಖರಣೆ ಮಾಡುವಂತೆ ನೋಡಿಕೊಳ್ಳುತ್ತದೆ. ಹೀಗಾಗಿ ಲವಣಗಳ ಪ್ರಮಾಣ ಭೂಮಿಯ ಮೇಲ್ಪದರಲ್ಲಿ ಬಹಳ ಹೆಚ್ಚಾಗುತ್ತದೆ. ಅಂದ್ರೆ ನೆಲದೊಳಗೆ ಹೋದಂತಹ ನೀರು ಮ್ಯಾಲ್ ಬರಬೇಕಾದ್ರೆ ಬಾಷ್ಪೀಭವನ ಆಗಿ ಮ್ಯಾಲ್ ಬರಬೇಕಾದ್ರೆ ಅದ್ರ ಜೊತೆ ಲವಣಗಳನ್ನು ತಗೊಂಡ್ಬರ್ತದೆ, ಅದು ಮ್ಯಾಲ್ ಪದರಿನ ಮೇಲೆ ಉಳಿತದೆ. ಈಗ ಒಂದು ಮಣ್ಣು ಸವಳಾಗ್ಯದ ಅಂತ ಹೇಳಿ ಹೆಂಗ್ ಗುರುತು ಹಿಡಿಬೇಕಂತೀರಿ? ಬಹಳಷ್ಟು ನಮಗೆ ಸಮಸ್ಯೆ ಅದಪ್ಪ ಈ ಮಣ್ಣಿನಿಂದ, ಬಹಳ ಉಪ್ಪಾಗ್ಯದ ನಮ್ಮಲ್ಲಿ ಅಂತಂದ್ರ ಅದು ಹೆಂಗ್ ಕಾಣಿಸ್ತಿರ್ತದಂತೀರಿ ಮಣ್ಣು? ಈಗ ನಾವು ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಕೃಷಿ ಜಮೀನಿಗೆ ಭೇಟಿ ಕೊಟ್ರೆ ಮಣ್ಣು ಸವಳು ಆಗಿತ್ತು ಅಂತಂತಂದ್ರೆ ಬೇಸಿಗೆ ಕಾಲದಲ್ಲಿ ಒಂದು ಉಪ್ಪಿನ ಪದರು ನಿರ್ಮಾಣಗೊಂಡಿರುತ್ತದೆ, ಬೆಳ್ಳಕ್ಕೆ ಕಾಣಿಸ್ತದೆ. ಹೀಗಾಗಿ ಅದು ಆ ಮಣ್ಣು ಸವಳು ಮಣ್ಣು ಅಂತಂದು ತಿಳ್ಕೋಬಹುದು. ಆದರೆ ಪ್ರಯೋಗಾಲಯಕ್ಕೆ ಈ ಮಣ್ಣಿನ ಸ್ಯಾಂಪಲ್ಸ್ಗಳನ್ನು ಪ್ರಯೋಗಾಲಯಕ್ಕೆ ಒಯ್ದಾಗ ಅಲ್ಲಿ ಅದರ ರಸಸಾರ ಅದೆಲ್ಲನ್ನ ಕಂಡುಹಿಡಿದು ಇದು ಮಣ್ಣು ಸವಳು ಆಗಿದೆ ಅಥವಾ ಕ್ಷಾರವಾಗಿದೆ ಅಂತ ಕಂಡುಹಿಡಿಬಹುದು. ಆದರೆ ಈ ಮಣ್ಣು ಬಹಳ ಮೆತ್ತಗಾಗಿರುತ್ತದೆ, ಯಾವುದೇ ರೀತಿಯಾಗಿ ಈ ನೀರಾವರಿ ಬಿಟ್ಟಾಗ ಅಥವಾ ಮಳೆ ಬಂದಾಗ ನೀರು ಸರಾಗವಾಗಿ ಇಂಗಿ ಹೋಗ್ಬಿಡ್ತದೆ. ಅದು ಆದ್ಮೇಲೆ ನಾವು ಯಾವುದೇ ರೀತಿಯಾಗಿ ಕೃಷಿ ಚಟುವಟಿಕೆ ಮೇಲೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗುವುದಿಲ್ಲ, ಅಂದ್ರೆ ಕಳೆ ನಿರ್ವಹಣೆ ಅದನ್ನೆಲ್ಲ ಚೆನ್ನಾಗಿ ಮಾಡಬಹುದು. ಆದ್ರೆ ಈ ಕ್ಷಾರ ಮಣ್ಣದಲ್ಲಿ ಹೋದಾಗ ಬೇಸಿಗೆಗಾಲದಲ್ಲಿ ಇದು ತುಂಬಾ ಕಂದು ಬಣ್ಣಕ್ಕೆ ತಿರುಗಿಬಿಟ್ಟಿರುತ್ತದೆ. ಆಮೇಲೆ ಈ ಕ್ಷಾರ ಮಣ್ಣಿನ ಕೆಳಪದರ ಅಥವಾ ಮೇಲ್ಮೈ ಬಹಳ ಗಟ್ಟಿಯಾಗಿರುತ್ತದೆ, ನೀರನ್ನು ಸರಾಗವಾಗಿ ಇಳಿಮುಖವಾಗಿ ಹೋಗುವಂತೆ ಡ್ರೈನೇಜ್ ಬರೋಬರಿ ಇರುವುದಿಲ್ಲ. ಡ್ರೈನೇಜ್ ಚೆನ್ನಾಗಿರೋದು ಗಟ್ಟಿ ಇರುತ್ತದೆ, ಮಣ್ಣು ಗಟ್ಟಿ ಇರುತ್ತೆ, ಕರಲ್ ಮಣ್ಣು ಅಂತೇವಲ್ಲ ನಾವು, ಆ ಟೈಪ್ ಆಗಿ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಸೊ ನೀರಿನ ಒಂದು ಚಲನೆ ಕೂಡ ಸರಿಯಾಗಿರುವುದಿಲ್ಲ, ಗಾಳಿ ಚಲನೆ ಸರಿಯಾಗಿರುವುದಿಲ್ಲ, ಕೃಷಿ ಮಾಡೋದಕ್ಕೆ ಬಹಳ ತೊಂದರೆ ಆಗ್ತದೆ. ಇಂತಹ ಜಮೀನಲ್ಲಿ ಬಿತ್ತನೆ ಕೈಗೊಂಡ್ರೆ ಮೊಳಕೆ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಕ್ಷಾರಿಯ ಮಣ್ಣು ಯಾಕೆ ಆಗ್ತದೆ ಅಂತೀರಿ? ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸೋಡಿಯಂ ಲವಣಗಳು ಜಾಸ್ತಿ ಆಗಿರುತ್ತವೆ. ಸೋಡಿಯಂ ಲವಣಗಳು ಹೆಚ್ಚಿಗೆ ಬರಬೇಕು ಅಂತಂದ್ರ ಯಾವ ಮೂಲದಿಂದ ಅವು ಬರ್ತಾವ ಅಂತೀರಿ? ಒಂದು ನೈಸರ್ಗಿಕವಾಗಿ ಭೂಮಿಯ ಒಳಗಿನಲ್ಲಿರುವಂತಹ ಲವಣಗಳು ಬಾಷ್ಪೀಕರಣ ಮೂಲಕ ಮೇಲ್ಪದರಕ್ಕೆ ಬಂದಿರುತ್ತವೆ. ಅದೇ ರೀತಿಯಾಗಿ ಈ ಕಾಲುವೆ ಮುಖಾಂತರ ನಾವೇ ನೀರು ಹರಿಸ್ತೇವಲ್ಲ, ಅದು ಅಥವಾ ಅಂತರ್ಜಲದಲ್ಲಿ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಆಗಿರುತ್ತವೆ. ಹೀಗಾಗಿ ನಾವು ನೀರಾವರಿಗೆ ಇಂಥ ನೀರನ್ನು ಉಪಯೋಗಿಸಿದಾಗ ಕ್ರಮೇಣ ಈ ಸೋಡಿಯಂ ಪ್ರಮಾಣ ಜಮೀನಿನಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹೀಗಾಗಿ ನಾವು ಮೊದಲಿಗೆ ಇಂತಹ ನೀರನ್ನು ಅಥವಾ ಕಾಲುವೆ ಅಥವಾ ಅಂತರ್ಜಲ ನೀರನ್ನು ಕೃಷಿ ಭೂಮಿಗೆ ಸೂಕ್ತವಾಗಿದೆಯೋ ಅಥವಾ ಇಲ್ಲವೋ ಅಂತ ನಾವು ಪ್ರಯೋಗಾಲಯಕ್ಕೆ ಒಯ್ದು ಈ ನೀರಿನ ಪರೀಕ್ಷೆಯನ್ನು ಮಾಡ್ಕೋಬೇಕಾಗುತ್ತೆ. ನೀರಿನ ಪರೀಕ್ಷೆನೂ ಮಾಡಬೇಕು, ಅದರ ಜೊತೆಗೆ ಮಣ್ಣಿನ ಪರೀಕ್ಷೆನೂ ಕೂಡ ಮಾಡಬೇಕು. ಈಗ ಸವಳು ಮತ್ತು ಕ್ಷಾರಿಯ ಮಣ್ಣುಗಳ ಪರೀಕ್ಷೆ ಆದ ನಂತರ ಆ ಮಣ್ಣುಗಳಲ್ಲಿ ಏನೇನು ವ್ಯತ್ಯಾಸಗಳು ನಮಗೆ ಗೊತ್ತಾಗ್ತಾವ ಅಂತೀರಿ? ಇದು ಸವಳು ಮಣ್ಣಿನೊಳಗೆ ಏನು ಇರ್ತಾವ, ಕ್ಷಾರಿಯ ಮಣ್ಣಿನೊಳಗೆ ಏನು ವ್ಯತ್ಯಾಸಗಳು ಇರ್ತಾವ? ಅಂದ್ರೆ ರಾಸಾಯನಿಕವಾಗಿ ಹೇಳಬೇಕು ಅಂತಂದ್ರೆ ಏನೇನು ಸವಳು ಮಣ್ಣಿನೊಳಗೆ ಇರ್ತದ, ಯಾವ ಲವಣಗಳು ಇರ್ತಾವ, ಮತ್ತೆ ಕ್ಷಾರಿಯ ಮಣ್ಣಿನೊಳಗೆ ಯಾವ ಲವಣಗಳು ಇರ್ತಾವ? ಸವಳು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ನ ಕ್ಲೋರೈಡ್ಸ್ ಮತ್ತು ಸಲ್ಫೈಡ್ ಗಳ ಪ್ರಮಾಣ ಬಹಳ ಜಾಸ್ತಿ ಇರ್ತದೆ. ಆದ್ರೆ ಈ ಕ್ಷಾರ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಅಂದ್ರೆ ಈಗ ಜಾಸ್ತಿ ಅಂತಂದ್ರ ಎಷ್ಟು ಜಾಸ್ತಿ ಇರುತ್ತೆ? ಒಂದು ಸಾಮಾನ್ಯವಾಗಿ ಸೋಡಿಯಂ ಇಷ್ಟಿರಬೇಕು, ಸೋಡಿಯಂ ಲವಣ ಇಷ್ಟಿರಬೇಕು, ನಾರ್ಮಲ್ ಇರಬೇಕು ಅಂತ ಹೇಳಿ ಸಾಮಾನ್ಯವಾಗಿ, ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಂತಂದಾಗ ಈ ಸವಳು ಮಣ್ಣಿನಲ್ಲಿ ಸೋಡಿಯಂ ಅಬ್ಸಾರ್ಪ್ಷನ್ ರೇಷೋ ಅಂತ ಕರಿತೀವಿ, ಆ ಸೋಡಿಯಂ ಅಬ್ಸಾರ್ಪ್ಷನ್ ರೇಷೋ 15 ಕಡಿಮೆ ಆಗಿರುತ್ತದೆ ಸವಳು ಮಣ್ಣಿನಲ್ಲಿ. ಸವಳು ಮಣ್ಣಿನ ಕ್ಷಾರ ಮಣ್ಣಿನಲ್ಲಿ ಸೋಡಿಯಂ ಅಬ್ಸಾರ್ಪ್ಷನ್ ರೇಷೋ ಬಹಳ ಜಾಸ್ತಿ ಇರ್ತದೆ ಅಂತೀರಿ? ಅಡ್ಡಿಲ್ಲ, ಇದು ನಮ್ಮ ರೈತ ಬಾಂಧವರು ಇವುಗಳನ್ನು ಕೂಡ ತಿಳ್ಕೊಳ್ಬೇಕು. ಯಾಕಪ್ಪ ಅಂತಂದ್ರೆ ಮಣ್ಣು ಪರೀಕ್ಷೆ ಆಗಲಿ ನೀರು ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ಹೋದಾಗ ವಿಜ್ಞಾನಿಗಳು ತಮ್ಮದೇ ಆದಂತಹ ಒಂದು ವಿಶ್ಲೇಷಣೆ ಮಾಡಿ ಅವರಿಗೆ ಇದು ಇದು ಕಡಿಮೆ ಅದ, ಇದು ಹೆಚ್ಚದ, ಹಿಂಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇಂಥ ಒಂದು ವಿಷಯಗಳ ಕಡೆ ಕೂಡ ನಮ್ಮ ರೈತ ಬಾಂಧವರು ಗಮನ ಕೊಡಬೇಕಾಗ್ತದೆ. ಈಗ ನೋಡ್ರಿ, ಸವಳು ಮತ್ತು ಕ್ಷಾರ ಮಣ್ಣುಗಳು ಹೆಂಗೆ ಕಾಣಿಸ್ತಾವ ಅಂತ ಹೇಳಿದ್ರಿ. ನೀರಾವರಿಯನ್ನು ಸಮರ್ಪಕವಾಗಿ ಮಾಡೋದ್ರಿಂದ ಸವಳು ಮಣ್ಣಿನೊಳಗೆ ಏನು ತೊಂದರೆ ಇಲ್ಲ ಕೃಷಿ ಮಾಡೋದು, ಆದರೆ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ಕೂಡ ಆ ಕ್ರಮಗಳು ಯಾವ್ಯಾವ ಅದಾವ ಅಂತೀರಿ? ಮೊದಲನೇದಾಗಿ ಹೇಳಬೇಕಂತಂದ್ರೆ ಈ ಲವಣ ಮತ್ತು ಕ್ಷಾರ ಮಣ್ಣಿನ ಸುಧಾರಣೆ ಮಾಡಬೇಕು. ಅದು ಯಾವ ರೀತಿಯಿಂದ ಮಾಡಬೇಕಂತಂದ್ರೆ, ಮೊದಲೇದು ಬೇಸಿಗೆ ಕಾಲದಲ್ಲಿ ಉಪ್ಪಿನ ಪದರು ನಿರ್ಮಾಣವಾಗುತ್ತದೆ. ಈ ಉಪ್ಪಿನ ಪದರನ್ನು ನಾವು ಭೂಮಿಯಿಂದ ಬೇರ್ಪಡಿಸಬೇಕಾಗುತ್ತೆ. ಇದಕ್ಕೆ ಸ್ಕ್ರೇಪಿಂಗ್ ಅಂತ ಕರೀತಾರೆ. ಇದು ಮಣ್ಣು ತುಂಬಾ ಒಣಗಿದಾಗ ಹಪ್ಪಳ ತರ ತೇಲುತ್ತದೆ ಭೂಮಿಯ ಮೇಲೆ. ಇದನ್ನು ಸರಾಗವಾಗಿ ಭೂಮಿಯಿಂದ ನಾವು ಬೇರ್ಪಡಿಸಬಹುದು. ಅಂದ್ರೆ ಏನು ಮಾಡ್ಬೇಕಂತೀರಿ? ಯಾವ್ದು ಒಂದು ಮಷೀನ್ದಿಂದ ಉಪಯೋಗ ಮಾಡ್ಕೊಂಡು ಮಾಡ್ಬೇಕು, ಅಥವಾ ಏನಾದ್ರು ಕುರುಪಿಯಿಂದ ತಗೊಂಡ್ ಮಾಡ್ಬೇಕು, ಅಥವಾ ಸಲಿಕೆ ಇರ್ತಾವಲ್ಲ ಸಲಿಕೆ ಅಂತ ಸಲಿಕೆ ಆಮೇಲೆ ಕುರುಪಿಯಿಂದ ಕೂಡ ಮಾಡಬಹುದು. ಇದನ್ನು ಮಾಡಬಹುದು. ಈಗ ನಮ್ಮ ಜಮೀನ್ ಬಹಳ ದೊಡ್ಡದಿರ್ತದ, ಅಂತ ಸಂದರ್ಭದೊಳಗೆ ಅವ್ರಿಗೆ ಏನು ತಾವು ಸೂಚನೆ ಕೊಡ್ತೀರಿ? ಅಂತ ಸಮಯದಲ್ಲಿ ಇದು ಸಣ್ಣ ಪ್ರಮಾಣದ ಜಮೀನು ಇರುವಂತಹ ರೈತರು ಅಥವಾ ಯಾವ ಪ್ರದೇಶದಲ್ಲಿ ನೀರಾವರಿ ಅತಿ ಹೆಚ್ಚಾಗಿರುವುದಿಲ್ಲೋ ಅಂತ ಪ್ರದೇಶದಲ್ಲಿ ಉಪ್ಪಿನಿಂದ ಕೂಡಿದ ಮೇಲ್ಪದರವನ್ನು ಕೆರೆಯುವಿಕೆ ಮಾಡಬೇಕಾಗುತ್ತೆ, ಅಂದ್ರೆ ಬೇರ್ಪಡಿಸಬೇಕಾಗುತ್ತೆ. ಆದ್ರೆ ಯಾವ ಪ್ರದೇಶದಲ್ಲಿ ರೈತರಿಗೆ ನೀರಾವರಿ ಸೌಲಭ್ಯ ಇದೆಯೋ ಅದರ ಜೊತೆಗೆ ಮಣ್ಣು ಸವಳಾಗಿದೆಯೋ ಅಂತ ಪ್ರದೇಶದಲ್ಲಿ ಈ ಲವಣಗಳು ಮುಖ್ಯವಾಗಿ ನೀರಿನಲ್ಲಿ ಕರಗುವಂತಹ ಆಗಿರುವುದರಿಂದ ಈ ಲವಣಗಳನ್ನು ಕೆಳಮುಖವಾಗಿ ಬೆಸಬೇಕು ಅಂತ ಒಂದು ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ. ಹೇಗಂತಂದ್ರೆ, ನಾವು ಬದುಗಳನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಇಂಥ ಭೂಮಿಯಲ್ಲಿ ಬದುಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಆ ಬದುಗಳಲ್ಲಿ 4-5 ತನಕ ನೀರನ್ನು ನಿಲ್ಲಿಸುವಂತೆ ನೋಡ್ಕೋಬೇಕು. ಈ ನೀರನ್ನು ನಿಲ್ಲಿಸಿದಾಗ ಏನಾಗುತ್ತೆ ಅಂತಂದ್ರೆ, ಸೋಡಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಅಂತ ಲವಣಗಳು ನೀರಿನಲ್ಲಿ ಕರಗ್ಬಿಡ್ತಾವ. ಹೀಗಾಗಿ ಅದು ಇಳಿಮುಖವಾಗಿ ಬಸಿದು ಹೋಗ್ಬಿಡ್ತಾವ. ಅದೇ ರೀತಿಯಾಗಿ ಬಸಿಗಾಲುವೆಯನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ, ಬದುಗಳ ನಿರ್ಮಾಣ ಮಾಡ್ಕೋಬೇಕು. ಇದೇ ರೀತಿಯಾಗಿ 4-5 ನೀರನ್ನು ನಿಲ್ಲಿಸಬೇಕು. ಸ್ವಲ್ಪ ಪ್ರಮಾಣದ ಲವಣಗಳು ಇಳಿಮುಖವಾಗಿ ಮಣ್ಣಿನ ಕೆಳಪದರಿಗೆ ಕೂತ್ಬಿಡ್ತಾವ. ಆದ್ರೆ ಸ್ವಲ್ಪ ಪ್ರಮಾಣದ ಲವಣಗಳು ನೀರಲ್ಲೇ ಇರ್ತಾವ, ಕರಗಿದ ಸ್ಥಿತಿಯಲ್ಲಿ ಇರ್ತಾವ. ಇಂತಹ ನೀರನ್ನು ನಾವು ಹೊಂಡಗಳ ಮುಖಾಂತರ ಕೃಷಿ ಭೂಮಿಯಿಂದ ಹೊರಗೆ ಕಳಿಸಬೇಕು. ಆದ್ರೆ ಹೊರಗೆ ಕಳಿಸಿದಂತ ನೀರು ಮತ್ತೊಂದು ಕೃಷಿ ಭೂಮಿಗೆ ಹೋಗದಂತೆ ನೋಡ್ಕೋಬೇಕಾಗುತ್ತೆ. ಬಸಿಗಾಲುವೆಗಳನ್ನು ಮಾಡಿ ನಮ್ಮ ಹೊಲದಿಂದ ಹೊರಗೆ ಹಾಕಬೇಕು, ಆದ್ರೆ ಬೇರೆಯವರ ಹೊಲಕ್ಕೆ ಹೋಗಬಾರದು. ಇದರ ಜೊತೆಗೆ ಈ ಸವಳು ಮತ್ತು ಕ್ಷಾರ ಮಣ್ಣುಗಳನ್ನು ಸುಧಾರಣೆ ಮಾಡೋದಕ್ಕೆ ಏನೇನು ಮಾಡಬಹುದು ಅಂತೀರಿ? ಮತ್ತೆ ಮೊದಲೇದಾಗಿ ಈ ಲವಣಗಳನ್ನು ತೆಗೆಯುವಂತ ಕ್ರಿಯೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಆದ್ಮೇಲೆ ಈ ಕ್ಷಾರ ಮಣ್ಣಿನಲ್ಲಿ ಹೇಳಬೇಕಂದ್ರೆ ಮಣ್ಣಿನ ಪರೀಕ್ಷೆಗೆ ಅನುಗುಣವಾಗಿ 5-20 ಟನ್ ವರೆಗೆ ಜಿಪ್ಸಮ್ ಅನ್ನ ಹಾಕಬೇಕಾಗುತ್ತೆ. ಅದರ ಜೊತೆಗೆ ಲವಣ ಸಹಿಷ್ಣುತೆ ಹೊಂದಿರುವ ಬೆಳೆಗಳನ್ನು ಬೆಳೆಯೋದು ಅತಿ ಸೂಕ್ತವಾದಂತದ್ದು. ಇದರ ಬಗ್ಗೆ ರೈತರು ಹೆಚ್ಚಾಗಿ ತಿಳ್ಕೋಬೇಕು, ಯಾವ ಬೆಳೆಗಳು ಲವಣ ಸಹಿಷ್ಣುತೆಯನ್ನು ಹೊಂದಿವೆ, ಯಾವ ಬೆಳೆಗಳು ಲವಣ ಸಹಿಷ್ಣುತೆಯನ್ನು ಕನಿಷ್ಠವಾಗಿ ಹೊಂದಿವೆ. ಸವಳು ಜಮೀನಿನೊಳಗೆ ಬೆಳೆಯುವಂತಹ ಬೆಳೆಗಳನ್ನೇ ಬೆಳೆಯಬೇಕು ಸಾಧ್ಯವಾದಷ್ಟು ಮಟ್ಟಿಗೆ. ಹೌದು, ಅಂತ ಬೆಳೆಗಳು ಯಾವ್ದಾವ್ ಅಂತೀರಿ ನಮ್ಮ ರೈತರು ಬೆಳೆಯುವಂತವು? ಈಗ ಹೆಚ್ಚು ಲವಣ ಸಹಿಷ್ಣುತೆ ಹೊಂದಿರುವ ಬೆಳೆಗಳ ಅಂದ್ರೆ ಭತ್ತ, ಕುಸುಬೆ, ಹತ್ತಿ, ಬೀಟ್ರೂಟ್, ಪಾಲಕ್, ಇವುಗಳು ಅತಿ ಹೆಚ್ಚು ಲವಣ ಸಹಿಷ್ಣುತೆಯನ್ನು ಹೊಂದಿವೆ. ಹೀಗಾಗಿ ಈ ಭೂಮಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದ ಲವಣಾಂಶ ಇದ್ರೂ ಕೂಡ ಇದು ಇದರ ಇಳುವರಿಯಲ್ಲಿ ಅತಿ ಅಂತ ಇಳಿಮುಖ ಏನು ಕಂಡು ಬರುವುದಿಲ್ಲ. ಅದೇ ರೀತಿಯಾಗಿ ಮಧ್ಯಮ ಲವಣ ಸಹಿಷ್ಣುತೆ ಹೊಂದಿರುವ ಬೆಳೆಗಳಂತಂದ್ರೆ ಕಬ್ಬು, ಗೋಧಿ, ಅಗಸೆ, ಸೂರ್ಯಕಾಂತಿ, ಟೊಮ್ಯಾಟೊ, ದಾಳಿಂಬೆ, ಕೋಸು, ಆಲೂಗಡ್ಡೆ, ಜೋಳ, ಮೆಕ್ಕೆಜೋಳ, ಇವುಗಳನ್ನು ಬೆಳೆಯಬಹುದು. ಅದೇ ರೀತಿಯಾಗಿ ಅತಿ ಕನಿಷ್ಠ ಲವಣ ಸಹಿಷ್ಣುತೆಯನ್ನು ಹೊಂದಿರುವ ಬೆಳೆಗಳು ಅಲಸಂದಿ, ದ್ರಾಕ್ಷಿ, ನಿಂಬೆ, ಬಟಾಣಿ, ಕಡಲೆ, ಮುಲ್ಲಂಗಿ, ಶೇಂಗಾ, ಹಸಿರು, ಇವು ಸವಳಿದ್ದಲ್ಲಿ ಬೆಳೆಯುವುದಿಲ್ಲ ಈ ಬೆಳೆಗಳು. ಅದಕ್ಕೆ ಈ ಎಲ್ಲ ವಿಚಾರಗಳನ್ನ ರೈತ ಬಂಧುರೇ ತಾವು ತಿಳ್ಕೊಂಡು ತಮ್ಮ ಜಮೀನಿಗೆ ಏನು ಸೂಕ್ತದ ಅದು ಬಹಳ ಮುಖ್ಯದ. ನಾವು ಮೊದಲ ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಬೇಕು, ಅದರ ಜೊತೆಗೆ ನೀರಿನ ಪರೀಕ್ಷೆ ಕೂಡ ಮಾಡ್ಕೊಳ್ಬೇಕು. ಮಾಡಿಕೊಂಡು ವೈಜ್ಞಾನಿಕವಾಗಿ ನಾವು ಕೃಷಿಯನ್ನು ಮಾಡೋದನ್ನ ಕಲಿಬೇಕು. ಮತ್ತೇನು ವಿಚಾರಗಳದಾವ ಅಂತೀರಿ? ಇದು ಕ್ರಮೇಣ ಹಂತ ಹಂತವಾಗಿ ಮಣ್ಣಿನಲ್ಲಿರುವಂತಹ ಲವಣಗಳ ಪ್ರಮಾಣ ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಈಗೇನು ತಾವು ಹೇಳಿದ್ರಿ ನೀರು ನಿಲ್ಲಿಸಬೇಕು 4-5 ದಿವಸ ತನಕ, ಇಂತಹ ಒಂದು ಕ್ರಿಯೆ ಎಷ್ಟು ದಿವಸ ತನಕ ಮಾಡಬೇಕಾಗ್ತದೆ? ಇದು ಒಂದು 3-4 ಬಾರಿ ಮಾಡಬೇಕು. 3-4 ಸಲ ಎಷ್ಟು ದಿವಸಕ್ಕೊಮ್ಮೆ ಮಾಡಬೇಕಾಗ್ತದೆ? 4-5 ದಿವಸಗಳವರೆಗೆ ನೀರು ನಿಲ್ಲಿಸಬೇಕು. ಅದು ಆದ್ಮೇಲೆ ಒಂದ್ ಸರ್ತಿ ಒಣಗಿ ಹೋಗುವಂತೆ ಮಾಡಬೇಕು. ಯಾಕಂತಂದ್ರೆ ಮತ್ತೆ ಅದು ನೀರು ಆವಿಯಾಗಿ ತೆಳಗೆ ಹೋದಂತ ಲವಣಗಳು ಮತ್ತೆ ಮೇಲೆ ಬರುವಂತೆ ಆಗ್ಬೇಕು. ಅದು ಆದ್ಮೇಲೆ ಮತ್ತೊಂದ್ಸರ್ತಿ ಒಂದ್ 4-5 ದಿವಸ ಒಳಗೆ ನೀರು ನಿಂದಿರಿಸಬೇಕು. ಅದು ಆದ್ಮೇಲೆ ಮತ್ತು ಲವಣಗಳು ಕರಗಿದಾಗ ಮತ್ತೆ ಹೊರಗೆ ಕಳಿಸಬೇಕು. ಈ ತರ ಒಂದು 4-5 ಸರ್ತಿ ಸರಿ ಮಾಡೋದ್ರಿಂದ ಲವಣಗಳ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಯಾವಾಗ ಯಾವಾಗ ತಮಗ ಇಂತಹ ಒಂದು ಉಪ್ಪು ತಮ್ಮ ಜಮೀನೊಳಗೆ ಶೇಖರಣೆ ಆಗ್ಯದ ಅಂತ ಗೊತ್ತಾದಾಗ ಅದನ್ನ ಮಾಡಬೇಕು. ಅದರ ಜೊತೆಗೆ ಸಾಲಿನಿಂದ ಸಾಲಿಗೆ ಕಡಿಮೆ ಅಂತರ ನೀಡಬೇಕು. ಬೆಳೆಗಳು ಬೆಳೆಯುವಾಗ ಬಿತ್ತನೆ ಬೀಜದ ಪ್ರಮಾಣದಲ್ಲಿ ಅತಿ ಹೆಚ್ಚು ಅಂದ್ರೆ ಬಿತ್ತನೆ ಬೀಜ ಅತಿ ಹೆಚ್ಚಾಗಿ ಉಪಯೋಗ ಮಾಡಬೇಕು. ಆಮೇಲೆ ಸಸಿಗಳನ್ನು ನಾಟಿ ಕೂಡ ಬಹಳ ಹೆಚ್ಚಾಗಿ ಸಸಿ ನಾಟಿ ಮಾಡಬೇಕು. ಅಂದ್ರೆ ಅಂತರ ಕಡಿಮೆ ಇಟ್ಟು ಬಿತ್ತನೆ ಮಾಡ್ಬೇಕಂತೀರಿ? ಯಾಕಂದ್ರೆ ಮೊಳಕೆ ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ಮೊಳಕೆ ಪ್ರಮಾಣದಲ್ಲಿ ಬಹಳ ಇಳಿಮುಖವಾಗಿರುತ್ತದೆ. ಇದರಿಂದ ಹೆಚ್ಚಾಗಿ ಬಿತ್ತನೆ ಬೀಜಗಳನ್ನು ಉಪಯೋಗ ಮಾಡಬೇಕು. ಈಗ ಮತ್ತೆ ರೈತರು ಇದ್ರ ಜೊತೆಗೆ ತಿಪ್ಪೆ ಗೊಬ್ಬರ ಆಗ್ಲಿ, ಆಮೇಲೆ ಎರೆ ಗೊಬ್ಬರ ಆಗ್ಲಿ, ಹಸಿರೆಲೆ ಗೊಬ್ಬರ, ಇವುಗಳನ್ನು ಉಪಯೋಗ ಮಾಡ್ಕೊಳ್ಬೇಕಂತೀರಿ? ಹೌದು, ಅಂದ್ರೆ ಈ ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಇದರಿಂದ ಮಣ್ಣಿನಲ್ಲಿರುವ ಕಾರ್ಬನ್ ಕಂಟೆಂಟ್ ಅಂತಾರಲ್ಲ, ಇಂಗಾಲದ ಪ್ರಮಾಣ ಜಾಸ್ತಿ ಆಗುತ್ತದೆ. ಹೀಗಾಗಿ ಜೈವಿಕ ಕ್ರಿಯೆಗಳು ಕೂಡ ಜಾಸ್ತಿ ಆಗುತ್ತವೆ. ಹೀಗಾಗಿ ಮಣ್ಣಿನಲ್ಲಿ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳಕ್ಕೆ ಸೂಕ್ತವಾಗುತ್ತದೆ. ಸವಳು ಇರುವುದರಿಂದ ಮಣ್ಣಿನೊಳಗೆ ಯಾವುದೇ ಒಂದು ಜೈವಿಕ ಕ್ರಿಯೆ ನಡೆಯೋದಕ್ಕೆ ಬಹಳ ಕಷ್ಟ ಆಗಿಬಿಡುತ್ತದೆ. ಅದರಲ್ಲಿನ ಸಾವಯವ ಪದಾರ್ಥಗಳ ಪ್ರಮಾಣ 1% ಗಿಂತ ಕಡಿಮೆ ಇರುತ್ತದೆ. ಸವಳು ಅಥವಾ ಕ್ಷಾರ ಮಣ್ಣಿನಲ್ಲಿ 1% ಗಿಂತ ಬಹಳ ಕಡಿಮೆ ಆಗಿರುತ್ತದೆ. ಹೀಗಾಗಿ ಯಾವುದೇ ರೀತಿಯಾಗಿ ಜೈವಿಕ ಕ್ರಿಯೆಗಳು ನಡೆಯಲಾರದಂತ ಸ್ಥಿತಿಯಲ್ಲಿ ಬಂದು ಮುಟ್ಟಿರುತ್ತದೆ ಮಣ್ಣಿನ ಸ್ಥಿತಿ. ಹೀಗಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳು ಅಥವಾ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವುದರಿಂದ ಮಣ್ಣಿನ ಫಲವತ್ತತೆ ಮತ್ತು ಪುನಶ್ಚೇತನಗೊಳಿಸಬಹುದು. ಸಾಮಾನ್ಯವಾಗಿ ಸವಳಾಗೋದಕ್ಕೆ ನೀರಾವರಿ ಕಾರಣ ಅಂತೀರಿ? ಅಂದ್ರೆ ಯಾವ ನೀರಾವರಿಯಲ್ಲಿ ಹೆಚ್ಚಿನ ಲವಣಗಳು ಇದ್ರೆ ನೀರು ಪ್ರಮುಖವಾಗಿ ಕಾರಣವಾಗುತ್ತೆ. ಬರೋಬ್ರಿ, ನಾವು ಸರಿಯಾದ ಪ್ರಮಾಣದೊಳಗೆ ನೀರು ಬಿಡದೇ ಇದ್ರೆ ಒಂದೊಂದು ಬೆಳೆಗೆ ಭತ್ತಕ್ಕೆ ಹೆಚ್ಚಾಗಿ ನೀರು ಬೇಕಾಗುತ್ತದೆ. ಅಂದ್ರೆ ಅದರಲ್ಲೂ ಕೂಡ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಆದ್ರೆ ಬಹಳಷ್ಟು ಪ್ರದೇಶದಲ್ಲಿ ಅಂದ್ರೆ ಈ ಮಾನ್ವಿ ಸಿನ್ನೂರು ಹೊಲಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಬಹಳಷ್ಟು ರೈತರು ಜೋಳಕ್ಕೆ ಕೂಡ ನೀರು ನಿಲ್ಲಿಸ್ತಾರೆ. ಜೋಳಕ್ಕೆ ಕೂಡ ಅತಿ ಹೆಚ್ಚಾಗಿ ನೀರು ನಿಲ್ಲಿಸ್ತಾರೆ. ಅದರಿಂದ ಸವಳು ಮತ್ತು ಕ್ಷಾರ ಆಗಬಹುದು ಮುಂದೆ. ಅಂದ್ರೆ ಯಾವ ಬೆಳೆಗೆ ಎಷ್ಟು ನೀರು ಕೊಡಬೇಕು ಅಷ್ಟೇ ಕೊಡಬೇಕು. ಇದನ್ನ ತಜ್ಞರು ಹೇಳ್ತಾರ ರೈತ ಬಂದವರೇ, ತಾವು ಕೃಷಿ ವಿಜ್ಞಾನ ಕೇಂದ್ರ ಆಗ್ಲಿ ಅಥವಾ ಕೃಷಿ ಇಲಾಖೆಯನ್ನಾಗ್ಲಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ತಮಗ ಸಾಕಷ್ಟು ವಿಷಯಗಳು ಗೊತ್ತಾಗ್ತಾವ. ಎಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲಿ ನಾವು ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೇದು. ಅವಿನಾಶ್ ಪಾಟೀಲ್ ಅವರ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸವಳು ಮತ್ತ ಕ್ಷಾರದ ಮಣ್ಣುಗಳು ಅಂತಂದ್ರೆ ಏನು, ಅವುಗಳನ್ನ ಯಾವ ರೀತಿ ಸುಧಾರಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ತಮ್ಮನ್ನ ಯಾರಾದರೂ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಅನ್ನ ಕೊಡ್ತೀರಿ? 9980388582. ರೈತ ಬಾಂಧವರೇ, ಈಗೇನು ಅವಿನಾಶ್ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನ ಹೇಳಿದ್ರೆ ನಾನು ಇನ್ನೊಂದ್ಸಲ ಅದನ್ನ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8038852 ಈ ನಂಬರ್ ಅನ್ನು ಸಂಪರ್ಕ ಮಾಡಿ ತಮಗೆ ಮಣ್ಣಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳ ಬಗ್ಗೆ ಅವರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಡಾಕ್ಟರ್ ಅವಿನಾಶ್ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಏನು ಈ ಸವಳು ಮತ್ತು ಕ್ಷಾರೀಯ ಮಣ್ಣುಗಳಲ್ಲಿ ಯಾವ ರೀತಿ ಕೃಷಿ ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತು ಹೆಚ್ಚಿನ ಇಳುವರಿಗೆ ತೊಂದರೆ ಆಗಲಾರ್ದಂಗೆ ಯಾವ ರೀತಿ ನಮ್ಮ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ತಜ್ಞವಾಣಿ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಬೀದರ್ನಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಕ್ಷಯ್ ಕುಮಾರ್ ಅವರದ್ರ ಅವರನ್ನ ಮಾತಾಡಿಸಿ ಈ ಶುದ್ಧ ಹಾಲಿನ ಉತ್ಪಾದನೆ ಬಗ್ಗೆ ತಿಳ್ಕೊಳ್ಳೋಣ. ಅಂತಂದ್ರೆ ನಾವೆಲ್ಲರೂ ಹಾಲು ಶುದ್ಧವಾಗಿರಬೇಕು ಅಂತೇನು ಅಂತೀವಿ, ಆದ್ರೆ ಶುದ್ಧ ಹಾಲಿನ ಉತ್ಪಾದನೆ ಆಗಬೇಕು ಅಂತಂದ್ರೆ ಏನೆಲ್ಲ ಒಂದು ಪ್ರಕ್ರಿಯೆಗಳದವ, ಏನೆಲ್ಲ ಒಂದು ಹಾದಿಯ ಮುಖಾಂತರ ಉತ್ಪಾದನೆ ಮಾಡಿದ್ರೆ ಹಾಲು ಒಂದು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಆಗ್ತದ ಅನ್ನೋದನ್ನ ತಿಳ್ಕೊಂಡಂತ. ನಮಸ್ಕಾರ ಡಾಕ್ಟರ್ ಅಕ್ಷಯ್ ಕುಮಾರ್ ಅವರ. ನಮಸ್ಕಾರ ಸರ್. ಸರ್, ಈಗ ಹಾಲು ನಮ್ಗೆಲ್ಲ ತಲೆ ತಲಾಂತರಗಳಿಂದ ಗುರುತಿರುವಂತದ್ದ, ಆದ್ರೂ ಸಹಿತ ವೈಜ್ಞಾನಿಕವಾಗಿ ನೀವು ಹಾಲಿನ ಪರಿಚಯ ಮಾಡ್ಕೊಡಲ್ಲ ಸರ್. ಹಾಲು ಒಂದು ಸಂಪೂರ್ಣ ಸಮತೋಲನ ಪೌಷ್ಟಿಕ ಆಹಾರವಾಗಿದ್ದು ಸರ್, ಸಸ್ತನಿ ವರ್ಗದ ಹೆಣ್ಣು ಪ್ರಾಣಿಗಳು ಆಕಳಾಗಿರ್ಬೋದು ಎಮ್ಮೆ ಆಗಿರ್ಬೋದು ತಮ್ಮ ಮಕ್ಕಳಿಗಾಗಿ ಕೆಚ್ಚಲಿನಲ್ಲಿ ಉತ್ಪಾದಿಸುವ ಎಲ್ಲಾ ಜೀವಸತ್ವಗಳನ್ನು ಹೊಂದಿರುವ ಬಿಳಿ ದ್ರವ ರೂಪವೇ ಹಾಲು ಅಂತ ಹೇಳ್ತೀವಿ ಸರ್. ಹಾಲಿನಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ 87% ನೀರಿನ ಅಂಶ ಇರುತ್ತೆ ಸರ್. ಹಾಗೆ 3.5% ಪ್ರೋಟೀನ್ ಇರುತ್ತೆ ಸರ್. 3.4% ಕೊಬ್ಬಿನ ಅಂಶ ಇರುತ್ತೆ. ಹಾಗೆ 0.7% ಮಿನರಲ್ಸ್ ಅಂತ ಹೇಳ್ತೀವಲ್ಲ ಸರ್, ಅದೇ ಇರುತ್ತೆ. ಸಮತೋಲನ ಪೋಷಕಾಂಶ ಇರುವುದರಿಂದ ಸರ್ ಬೆಳೆ ಮಕ್ಕಳು ಕುಡಿತಾರೆ, ಬಾಣಂತಿಯರು ಕುಡಿತಾರೆ, ಆಮೇಲೆ ಅನಾರೋಗ್ಯದಿಂದ ಬಳಲುವವರು ಸಹ ಹಾಲು ಕುಡಿತಾರೆ ಸರ್. ಅದ್ರ ಸಲುವಾಗಿ ನಾವು ಶುದ್ಧ ರೀತಿಯಲ್ಲಿ ಹಾಲು ಉತ್ಪಾದನೆ ಮಾಡ್ಬೇಕಾಗತ್ತೆ ಸರ್. ಈಗ ನಾವು ಆಕಳಾಲು ಎಮ್ಮೆ ಹಾಲು ಎರಡು ಕಂಪೇರ್ ಮಾಡಿದ್ರೆ ಆಕಳಾಲು ಬಹಳ ತೆಳ್ಳಗಿರ್ತದ, ಎಮ್ಮೆ ಹಾಲು ಗಟ್ಟಿರ್ತ ಅಂತಂದ್ರೆ ಆಕಳಾಲೊಳಗ ನೀರಿನ ಅಂಶ ಇನ್ನೂ ಜಾಸ್ತಿ ಇರ್ತಂತಂದ್ರೆ 87%. ಹೌದು ಸರ್, ಆಕಳ ಹಾಲಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಫ್ಯಾಟ್ ಅಂಶ ಕಡಿಮೆ ಇರುತ್ತೆ ಸರ್. ಆಕಳ ಹಾಲಿನಲ್ಲಿ ಫ್ಯಾಟ್ ಅಂಶ 3% ಇರುತ್ತೆ ಸರ್. ಎಮ್ಮೆ ಹಾಲಿನಲ್ಲಿ ನೋಡಿದಾಗ ಫ್ಯಾಟಿನ ಅಂಶ 6% ಇರುತ್ತೆ ಸರ್. ಮತ್ತಂದ್ರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಫ್ಯಾಟ್ ಹೆಚ್ಚಿಗೆ ಇರ್ಬೇಕು ಕಡಿಮೆ ಇರ್ಬೇಕಂತ್ರಿ? ಹಂಗಂತ ಏನು ಇಲ್ಲ ಸರ್. ಬೆಳೆಯ ಮಕ್ಕಳ ಸಣ್ಣ ಹುಡುಗರಿಗೆ ಆಕಳ ಹಾಲು ಕುಡಿದ್ರೆ ಒಳ್ಳೇದು ಸರ್, ಫ್ಯಾಟಿನ ಅಂಶ ಕಡಿಮೆ ಇರುತ್ತೆ, ಅಂದ್ರೆ ಜಲ್ದಿ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಂತ್ರಿ, ಡೈಜೆಷನ್ ಆಗಕ್ಕೆ ಈಸಿ ಆಗುತ್ತೆ ಸರ್. ಅಂದ್ರೆ ಯಾರಿಗೆ ಅನಾರೋಗ್ಯ ಇರ್ತದ ಆರಾಮ ಇರೋದಿಲ್ಲ ಅವರು ಸಹಿತ ಆಕಳ ಹಾಲು ಕುಡಿದ್ರೆ ಚಲೋ. ಚಲೋ ಸರ್, ಚಲೋ ಸರ್. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ ಶುದ್ಧ ಹಾಲು ಅಂತೇಳಿ ನಾವು ಎದಕ್ಕೆ ಕರಿತೀವಿ? ಶುದ್ಧ ಹಾಲು ಅಂದ್ರೆ ಸರ್ ಆರೋಗ್ಯವಂತ ಮತ್ತು ಸ್ವಚ್ಛವಾದ ಆಕಳುಗಳು ಶುಭ್ರ ವಾತಾವರಣದಲ್ಲಿ ಆರೋಗ್ಯವಂತ ಮತ್ತು ಸ್ವಚ್ಛವಾದ ಪಾತ್ರೆಗಳಲ್ಲಿ ಕರೆದಂತ ಹಾಲಿಗೆ ನಾವು ಶುದ್ಧ ಹಾಲು ಅಂತ ಹೇಳ್ತೀವಿ ಸರ್. ಅಂತಂದ್ರೆ ಪರಿಸರ ಚಲೋ ಇರಬೇಕು, ನಾವು ಕರೆಯುವಂತ ಪಾತ್ರೆಗಳು ಸಹಿತ ಸ್ವಚ್ಛವಾಗಿರ್ಬೇಕು, ಆಮೇಲೆ ಕರೆಯುವಂತ ಮನುಷ್ಯನಿಗೆ ಯಾವುದೇ ರೋಗಗಳು ಇರಬಾರ್ದು ಸರ್. ಅದನ್ನು ಬಹಳ ಮುಖ್ಯವಾಗಿರುವಂತದ್ದು, ಅದು ಮುಖ್ಯ. ಮತ್ತೆ ದನಗೂ ಯಾವುದೂ ರೋಗ ಇರಬಾರ್ದು ಸರ್. ಓಹ್, ಅಂದ್ರೆ ಇವೆಲ್ಲಾನು ಸರಿಯಾಗಿದ್ದಾಗ ಹಾಲು ಶುದ್ಧ ಉತ್ಪಾದನೆ ಆಗ್ತಾ, ಇದ್ರೊಳಗೆ ಒಂದೇನಾದ್ರು ಹೆಚ್ಚು ಕಡಿಮೆ ಆದ್ರೂ ಸಹಿತ ಹಾಲು ಶುದ್ಧ ಆಗೋದಿಲ್ಲ. ಆಗೋದಿಲ್ಲ ಸರ್. ಅಂತಂದ್ರೆ ಈ ಶುದ್ಧ ಹಾಲು ಯಾಕೆ ಬೇಕಾಗ್ತದಂತ್ರಿ? ಹಂಗ ಇದ್ರೆ ಏನ್ ವ್ಯತ್ಯಾಸ ಆಗ್ತದೆ, ಏನ್ ಸಮಸ್ಯೆ ಆಗ್ತದೆ? ಏನಾಗುತ್ತೆ ಸರ್, ಶುದ್ಧ ಹಾಲು ಉತ್ಪಾದನೆ ಅಗತ್ಯ ಏನಿದೆಪ್ಪ ಅಂತಂದ್ರೆ ಸರ್, ನಮ್ಮ ಗ್ರಾಹಕರ ಆರೋಗ್ಯನ ಕಾಪಾಡೋದ್ರ ಸಲುವಾಗಿ. ಹೆಂಗೆ ಅಂತಂದ್ರೆ ಸರ್, ಈಗ ನಾನು ಹಾಲು ಕರಿತಾ ಇದ್ದೀನಿ, ಕರ್ದಿ ಮನೆ ಬಾಜುದಾರ ಯಾರಿಗೂ ಕೊಡ್ತಾ ಇದ್ದೀನಿ ಅಂತಂದ್ರೆ ಅವ್ರ ಆರೋಗ್ಯನ ಕಾಪಾಡೋ ಸಲುವಾಗಿ ಅಥವಾ ನಾನೇ ಹಾಲು ಆ ಹಾಲು ಕುಡ್ದಾಗ ಅಂದ್ರೆ ನನ್ನ ಆರೋಗ್ಯನ ಕಾಪಾಡೋ ಸಲುವಾಗಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆಮೇಲೆ ಗುಣಮಟ್ಟ ಮತ್ತು ಪೌಷ್ಟಿಕಾಂಶಗಳನ್ನು ಕಾಯ್ದುಕೊಳ್ಳೋ ಸಲುವಾಗಿ ಸಹ ಶುದ್ಧ ಹಾಲು ಉತ್ಪಾದನೆ ಬಹಳ ಮುಖ್ಯವಾಗಿದೆ ಸರ್. ಮತ್ತೆ ನೀವು ಹಾಲಿನಿಂದ ಬಹಳಷ್ಟು ಉತ್ಪನ್ನಗಳು ತಯಾರು ಮಾಡ್ಬೇಕಂತಂದ್ರೆ ಪನೀರು, ಪೇಡ, ಖೋವಾ, ರಸಗುಲ್ಲಾ, ಗುಲಾಬ್ ಜಾಮೂನ್, ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು ತಯಾರು ಮಾಡ್ಬೇಕಂದ್ರೆ ಶುದ್ಧ ಹಾಲು ಬಹಳ ಇಂಪಾರ್ಟೆಂಟ್ ಆಗಿದೆ ಸರ್. ಅಂದ್ರೆ ಹಾಲು ಏನಾದ್ರೂ ಅಶುದ್ಧ ಇತ್ತು ಅಂತಂದ್ರೆ ಉತ್ಪಾದನೆಗಳು ಸರಿಯಾಗಿ ಬರೋದಿಲ್ಲ, ಗುಣಮಟ್ಟ ಸರಿಯಾಗಿ ಬರಲ್ಲ ಸರ್. ಆಮೇಲೆ ನೀವು ಮಾರುಕಟ್ಟೆಯಲ್ಲಿ ಪೈಪೋಟಿ ಮಾಡೋ ಸಲುವಾಗಿ ಸರ್, ಅಂದ್ರೆ ಮಾರುಕಟ್ಟೆಯಲ್ಲಿ ನಾವು ನಮ್ಮ ಹಾಲು ಜಾಸ್ತಿ ಮಾರಾಟ ಆಗ್ಬೇಕಂದ್ರೆ ಶುದ್ಧ ರೀತಿಯಲ್ಲಿ ಉತ್ಪಾದನೆ ಮಾಡಿದ ಹಾಲೇ ಬಹಳಷ್ಟು ಜನ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಒಂದ್ಸಲ ಎರಡ್ ಸಲ ಜನ ನೋಡಿ ಇದು ಚಲೋದಪ್ಪ ಅಂತಂದ್ರೆ ಮತ್ತ ಅದೇ ತಗೊಳ್ತಾರೆ, ಬೇರೆ ತಗೊಳೋದಿಲ್ಲ ಅವರು. ತಗೊಳ್ಳೋದಿಲ್ಲ ಸರ್. ಈಗ್ರಿ ಈ ಶುದ್ಧ ಹಾಲು ಉತ್ಪಾದನೆ ಮಾಡ್ಲಿಲ್ಲ ಅಂತಂದ್ರ ಯಾವ್ಯಾವ ರೋಗಗಳು ಹರಡ್ಲಿಕ್ಕೆ ಸಾಧ್ಯದಂತ್ರಿ? ಬಹಳಷ್ಟು ರೋಗಗಳು ಅಶುದ್ಧ ಹಾಲಿನಿಂದ ಬರೋ ಸಾಧ್ಯತೆ ಇದೆ ಸರ್. ಅದರಲ್ಲಿ ನಾನು ನಿಮ್ಗೆ ಟೈಫಾಯ್ಡ್ ಜ್ವರ ಅಂತ ಕೇಳಿರ್ಬೋದು ಸರ್, ಕಾಲ್ರಾ ಅಂತ ಕೇಳಿರ್ಬೋದು, ಆಮೇಲೆ ಕ್ಷಯ ರೋಗ ಅಂತ ಕೇಳಿರ್ಬೋದು, ಗಂಟಲು ಬೇನಿ ಬಂದಿದೆ ಅಂತೆಲ್ಲ ಹೇಳ್ತಾರೆ ಸರ್. ನಾ ಒಂದು ಉದಾಹರಣೆ ಹೇಳ್ತೀನಿ ಸರ್, ಟೈಫಾಯ್ಡ್ ಜ್ವರ ಹೆಂಗ್ ಬರುತ್ತೆ ಅಂತ. ಟೈಫಾಯ್ಡ್ ಜ್ವರ ಎಂಬುದು ಸಾಲ್ಮೊನೆಲ್ಲಾ ಟೈಫಿ ಎಂಬ ಒಂದು ಸೂಕ್ಷ್ಮಾಣು ಜೀವಿಯಿಂದ ಬರುತ್ತೆ ಸರ್. ಹೌದು. ಈ ಸೂಕ್ಷ್ಮಾಣು ಜೀವಿ ಸಾಲ್ಮೊನೆಲ್ಲಾ ಟೈಫಿ ಎಂಬ ಸೂಕ್ಷ್ಮಾಣು ಜೀವಿ ಈ ಗಲೀಜ್ ನೀರು ಏನಿರುತ್ತಲ್ಲ ಸರ್, ಗಲೀಜ್ ನೀರು ಹೈನೂರು ಹಸುಗಳು ಕುಡ್ದಾಗ ಅಥವಾ ಆ ಗಲೀಜ್ ನೀರಿನಿಂದ ಪಾತ್ರೆಗಳನ್ನು ತೊಳೆದಾಗ ಅಥವಾ ಆ ಗಲೀಜ್ ನೀರಿನಿಂದ ನಾವು ಕೊಟ್ಟಿಗೆ ತೊಳೆದಾಗ ಏನಪ್ಪ ಅಂತಂದ್ರೆ ಆ ಹಾಲಿಗೆ ಸೇರ್ಕೊಂಬ ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಅದೇ ಬೇರೆ ರೋಗನು ಟಿಬಿ ಅಂತ ಹೇಳ್ತಾರೆ ಸರ್, ಟ್ಯೂಬರ್ಕುಲೋಸಿಸ್ ಅಂತ ಹೇಳ್ತಾರೆ. ಅದನ್ನು ಸೂಕ್ಷ್ಮಾಣುಜೀವಿ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಎಂಬ ಸೂಕ್ಷ್ಮಾಣುಜೀವಿಯಿಂದ ಬರುತ್ತೆ ಸರ್. ಇದು ಎಲ್ಲಿರುತ್ತೆಪ್ಪ ಅಂತಂದ್ರೆ ರಾಸುಗಳ ಕೊಟ್ಟಿಗೆ ಏನಿರುತ್ತಲ್ಲ ಸರ್ ವಾತಾವರಣ, ಅಲ್ಲಿ ಇರುತ್ತೆ ಸರ್. ನಾವು ಚೆನ್ನಾಗಿ ಕ್ಲೀನ್ ಮಾಡಿಲ್ಲ, ಶುದ್ಧವಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಕೊಟ್ಟಿಗೆ ಅಂತಂದ್ರೆ ಆ ವಾತಾವರಣದಲ್ಲಿ ಸೇರ್ಕೊಳ್ಳುತ್ತೆ ಸರ್. ನಾವು ಹಾಲು ಕರೆ ಟೈಮಲ್ಲಿ ಆ ಸೂಕ್ಷ್ಮಾಣುಜೀವಿ ಹಾಲಿಗೆ ಸೇರ್ಕೊಳ್ಳುತ್ತೆ ಸರ್. ಅಂದ್ರೆ ಕೊಟ್ಟಿಗೆನು ಬಹಳ ಸ್ವಚ್ಛ ಇಟ್ಕೊಳ್ಬೇಕು ಅಂತ ಅಂದಂಗಾಯ್ತು. ಇಟ್ಕೋಬೇಕು ಸರ್. ಈಗ ಅಕ್ಷರ ಹಂಗಂದ್ರೆ ಈ ಶುದ್ಧ ಹಾಲಿನ ಉತ್ಪಾದನೆ ನಾವು ಮಾಡಬೇಕು, ನಮ್ಮ ರೈತರು ಮಾಡಬೇಕು, ಒಳ್ಳೆ ಹಾಲನ್ನ ಮಾರುಕಟ್ಟೆಗೆ ಒದಗಿಸಬೇಕು, ಆ ಒಂದು ಖುಷಿ ಅವರಿಗೆ ಸಿಗಬೇಕು ಅಂತಂದ್ರೆ ಏನೆಲ್ಲ ವಿಧಾನಗಳನ್ನ ಅವರು ಅನುಸರಿಸಬೇಕಂತ್ರಿ? ನಾವು ಶುದ್ಧ ಹಾಲು ಉತ್ಪಾದನೆ ಮಾಡ್ಬೇಕಂದ್ರೆ ಒಂದು ನಾಲ್ಕು ಇಂಪಾರ್ಟೆಂಟ್ ವಿಧಾನಗಳು ಅಳವಡಿಸ್ಕೋಬೇಕಾಗುತ್ತೆ ಸರ್. ಮೊದಲನೇದಾಗಿ ಹೈನೂರು ಹಸುಗಳ ಬಗ್ಗೆ, ಅಂದ್ರೆ ಹೈನೂರು ಹಸುಗಳ ಒಂದು ಆರೋಗ್ಯ ತಪಾಸಣೆ ನಾವು ಕ್ರಮಬದ್ಧ ಮಾಡ್ತಿರ್ಬೇಕಾಗುತ್ತೆ ಸರ್. ಆಮೇಲೆ ಹಾಲು ಕರೆಯಕ್ಕಿಂತ ಒಂದು ತಾಸು ಮುಂಚಿತವಾಗಿ ಏನ್ ಮಾಡ್ಬೇಕಂದ್ರೆ ಅದ್ರ ಮೈ ತೊಳಿಬೇಕಾಗುತ್ತೆ ಸರ್. ನಾವು ಶುದ್ಧವಾದ ನೀರಿನಿಂದ ಅಂದ್ರೆ ಪ್ರತಿದಿನ ಮೈ ತೊಳಿಬೇಕಂತ್ರಿ? ಹಾ, ಪ್ರತಿ ದಿವಸ ಸರ್. ಹಾಲು ಕರೆಯಕ್ಕಿಂತ ಮುಂಚೆ ಮೈ ತೊಳೆದೇ ಹಾಲು ಕರಿಬೇಕು ಸರ್. ಅಂದ್ರೆ ಆಕಳ ಇರ್ಲಿ ಎಮ್ಮಿ ಇರ್ಲಿ, ಆಕಳ ಇರ್ಲಿ ಎಮ್ಮಿ ಇರ್ಲಿ ಸರ್. ಆಮೇಲೆ ಶುದ್ಧವಾದ ನೀರಿನಿಂದ ಕೆಚ್ಚಲು ತೊಳ್ಕೋಬೇಕಾಗುತ್ತೆ ಸರ್. ಅಂದ್ರೆ ಬಿಸಿನೀರ್ ಇದ್ರೆ ಚಲೋನ, ತಣ್ಣೀರ್ ಇದ್ರೆ ಚಲೋ ಅಂತ. ಕೆಲವರು ಉಗುರು ಬೆಚ್ಚಗೆ ನೀರಿಂದ ತೊಳಿತಿರ್ತಾರೆ. ಹಾ, ಉಗುರು ಬೆಚ್ಚಗಿದ್ರೆ ಪರವಾಗಿಲ್ಲ, ನಡೆಯುತ್ತೆ ಸರ್. ಆಮೇಲೆ ಒಂದು ಶುದ್ಧವಾದ ನೀರು ತಗೊಂಡ್ ಏನಪ್ಪ ಅಂತಂದ್ರೆ ಕೆಚ್ಚಲು ತೊಳ್ಕೋಬೇಕಾಗುತ್ತೆ ಸರ್. ತೊಳೆದ ನಂತರ ಒಣಗಿದ ಒಂದು ಬಟ್ಟೆ ಅಥವಾ ಟಾವಲ್ ಏನಿರುತ್ತಲ್ಲ ಸರ್ ಮನೆಯಲ್ಲಿ, ಆ ಕೆಚ್ಚಲು ಒರೆಸ್ಕೋಬೇಕು. ಓ, ಇದು ನನಗೆ ಅನ್ಸಿದ ಮಟ್ಟ ಅಕ್ಷರ ಈ ಒಂದು ತೊಳೆದೆಲ್ಲ ಹೆಚ್ಚಿನ ಹೆಚ್ಚು ರೈತರು ಮಾಡ್ತಾರೆ, ಅದ್ರ ಬಟ್ಟೆಯಿಂದ ಒರೆಸೋದ್ ಮಾತ್ರ ಬಹಳಷ್ಟು ಜನ ಮಾಡ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಮಾಡಲ್ಲ ಸರ್. ಇದು ಬಟ್ಟೆಯಿಂದ ಒರೆಸಿದಾಗ ಅಲ್ಲಿ ಏನೇ ಒಂದು ಹಸಿ ಏನಿರುತ್ತಲ್ಲ ಸರ್ ಕೆಚ್ಚಲ ಮೇಲೆ, ಅದೆಲ್ಲ ಹೋಗುತ್ತೆ ಸರ್. ಅಲ್ಲಿ ಏನಾದ್ರೂ ಮತ್ತೆ ಸೂಕ್ಷ್ಮ ಜೀವಿಗಳು ಇದ್ರೂ ಸಹಿತ ಬಟ್ಟೆ ಜೊತೆಗೆ ಹೋಗೋ ಸಾಧ್ಯತೆ ಬಹಳ ಇರ್ತದೆ. ಹೋಗುತ್ತೆ ಸರ್. ಇನ್ ಕೇಸ್ ನಾವು ಒರೆಸಲಿಲ್ಲ ಅಂತಂದ್ರೆ ಕೆಚ್ಚಲನ್ ಮೇಲೆ ಇಂದ ಸೂಕ್ಷ್ಮಾಣು ಜೀವಿ ಇತ್ತಂತಂದ್ರೆ ಹಾಲಿಗೆ ಸೇರ್ಕೊಂಬ ಸಾಧ್ಯತೆ ಇರುತ್ತೆ ಸರ್. ಆಮೇಲೆ ಇನ್ನೊಂದು ನೆಕ್ಸ್ಟ್ ವಿಧಾನ ಅಂದ್ರೆ ಸರ್, ಹಾಲು ಕರೆಯುವ ಮನುಷ್ಯ ಹೆಂಗಿರ್ಬೇಕಪ್ಪ ಅಂತಂದ್ರೆ ನನಗೆ ಯಾವ್ದೇ ಒಂದು ಸಾಂಕ್ರಾಮಿಕ ರೋಗಗಳು ಇರಬಾರ್ದು ಸರ್. ಅಂತಂದ್ರೆ ಉದಾಹರಣೆ ಅಂದ್ರೆ? ಉದಾಹರಣೆ ಅವನಿಗೆ ಕೆಮ್ಮು ಅಥವಾ ನೆಗಡಿಗಳು ಇರುವಂತ ಮನುಷ್ಯ ಹಾಲು ಕರಿಬಾರ್ದಾಗತ್ತೆ ಸರ್. ಅಂದ್ರೆ ಜ್ವರ ಬಂದಿತ್ತು ಆರಾಮ ಇದ್ದಿಲ್ಲ ಅಂದ್ರೆ ಕರಿಬಾರ್ದು ಅಂತವ್ರು? ಕರಿಬಾರ್ದಾಗತ್ತೆ ಸರ್. ಅವನಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳು ಮತ್ತೆ ಹಾಲಿಗೆ ಸೇರ್ಕೊಂಬ ಸಾಧ್ಯತೆ ಇರುತ್ತೆ. ಅಂದ್ರೆ ಅಕ್ಷರ ತಾವ್ ಹೇಳೋದು ಯಾರ ಹಾಲು ಕರೀತಾರ ಕರಿಯುವಂತರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿರ್ಬೇಕು. ಹೌದು ಸರ್, ಹೌದು. ಆಮೇಲೆ ಅವನು ತಲೆ ಕೂದಲುಗಳು ಜಾಸ್ತಿ ಇರಬಾರ್ದು ಸರ್, ಗಡ್ಡ ಕಟ್ ಮಾಡ್ಕೋಬೇಕು, ಉಗುರು ಇರಬಾರ್ದು ಅವನ ಕೈಯಲ್ಲಿ, ಮತ್ತೆ ಒಂದು ಸ್ವಚ್ಛವಾದ ಒಂದು ವಸ್ತ್ರಗಳನ್ನು ಧರಿಸಿಕೊಂಡು ಮೇಲೆ ಅವ್ರು ಹಾಲು ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಓಹೋ, ಅಂದ್ರೆ ಇಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಂತ್ರಿ? ಕೈಗೊಳ್ಳಬೇಕಾಗತ್ತೆ ಸರ್, ಹೌದು ಸರ್. ಆಮೇಲೆ ಹಾಲು ಕರೆ ಟೈಮಲ್ಲಿ ಅವರು ಎಲೆಗಳು ತಿಂತಾರಲ್ಲ ಸರ್, ಎಲೆ ತಿನ್ನೋದಾಗ್ಲಿ, ತಂಬಾಕು ಬೀಡಿ ಸೇದುವುದಾಗ್ಲಿ, ತಂಬಾಕು ತಿನ್ನೋದಾಗ್ಲಿ ಮಾಡಬಾರ್ದು ಸರ್. ಅದಿಂತ ಯಾವ ಕೆಟ್ಟ ಚಟಗಳು ಹಾಲು ಕರೆಯುವಂತ ಟೈಮ್ ಹಾಲು ಕರೆಯಕ್ಕಿಂತ ಮೊದಲು ಮಾಡಬಾರ್ದು. ಮಾಡಬಾರ್ದು ಸರ್, ಮಾಡಬಾರ್ದು. ಬಟ್ ಯಾವ ಟೈಮ್ನಾನು ಮಾಡಬಾರ್ದು, ಆ ಟೈಮ್ನಂತೂ ಹೊಟ್ಟೆ ಮಾಡಬಾರ್ದು. ಹೊಟ್ಟೆ ಮಾಡಬಾರ್ದು. ಆಮೇಲೆ ಹಾಲು ಕರೆಯುವ ಒಂದು ವಾತಾವರಣ ಅಂದ್ರೆ ಕೊಟ್ಟಿಗೆ ಅಂತ ಏನ್ ಹೇಳ್ತೀವಲ್ಲ ಸರ್, ಅದು ಪರಿಪೂರ್ಣ ಗಾಳಿ ಮತ್ತು ಬೆಳಕಿನಿಂದ ಆಗಿರ್ಬೇಕು ಸರ್. ಅಂದ್ರೆ ಗಾಳಿ ಆಡ್ತಿರ್ಬೇಕು ಚಲೋತ್ನಾಗೆ. ಹಾ, ಗಾಳಿ ಮತ್ತು ಬೆಳಕು ಕೊಟ್ಟಿಗೆ ಒಳಗಡೆ ಬೆಳಂಗಿರ್ಬೇಕು ಸರ್. ಆಮೇಲೆ ಹಾಲು ಕರೆ ಒಂದು ತಾಸು ಮುಂಚಿತವಾಗಿ ಏನಪ್ಪ ಕೊಟ್ಟಿಗೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸರ್. ಅಂದ್ರೆ ರಾತ್ರಿ ಏನು ಹೆಂಡಿ ಬಿದ್ದಿರ್ತದ, ಮೂತ್ರ ಬಿದ್ದಿರ್ತದ, ಎಲ್ಲ ಮಾಡಿ ಸ್ವಚ್ಛ ಮಾಡ್ಬೇಕು. ಹೌದ್ ಹೌದ್ ಸರ್, ಕರೆಕ್ಟ್. ಎಲ್ಲ ಸ್ವಚ್ಛ ಮಾಡಿದ್ಮೇಲೆ ಹಾಲು ಕರಲಿಕ್ಕೆ ಹೋಗ್ಬೇಕಂತ್ರಿ? ಕರಲಿಕ್ಕೆ ಹೋಗ್ಬೇಕು ಸರ್. ಹಾ ಸರ್. ಆಮೇಲೆ ಅಕ್ಷರ ಇನ್ನೊಂದ್ ಏನಂತಂದ್ರೆ ಈ ಪಾತ್ರೆಗಳು ಇರ್ತಲ್ಲ ಹಾಲು ಜಿಗುಟು ಬಹಳ, ಈ ಪಾತ್ರೆಗಳು ಯಾವ ರೀತಿ ತೊಳಿಬೇಕು, ಅವನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕಂತ್ರಿ? ಸರ್, ಈಗ ಹಾಲಿನ ಪಾತ್ರೆಗಳು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಇರೋಂತ ಯೂಸ್ ಮಾಡಿದ್ರೆ ಬಹಳ ಉತ್ತಮ ಸರ್. ಅದು ಅಂಬದ್ ನಾವು ಹಾಲು ಕರೆಗಿಂತ ಮುಂಚಿತವಾಗಿ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಬಿಸಿ ನೀರಿನಿಂದ ಬೆಲೆ ತೊಳಿಬೇಕು ಸರ್. ಆಮೇಲೆ ಮನೆಗಿರುವಂತ ಸಾಬೂನ್ ಆಗಿರ್ಬೋದು ಅಥವಾ ನಾವು ಟೀಪಾಲ್ ಅಂತ ಹೇಳ್ತೀವಿ ಸರ್, ಅದ್ರಿಂದ ತೊಳ್ದಿ ಮತ್ತೆ ಬಿಸಿನೀರಲ್ಲಿ ತೊಳ್ದಿ ಅದು ಬಾಳೆ ಹಾಕ್ಬೇಕಾಗತ್ತೆ ಸರ್. ಬಾಳೆ ಹಾಕಿದ್ರೆ ಎಲ್ಲ ಒಳಗಿಂದೆಲ್ಲ ನೀರು ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಸರ್. ಅದಂತಂದ್ರೆ ಈಗ ಹಾಲು ಕರೆಯೋಕ್ಕಿಂತ ಎಷ್ಟು ತಾಸು ಮೊದಲು ಇವನ್ನ ತೊಳಿಬೇಕಂತ್ರಿ? ಒಂದ್ ತಾಸು ಮುಂಚಿತವಾಗಿ ತೊಳ್ಕೊಂಡಿಟ್ರೆ ಸಾಕ್ ಸರ್. ಅಂದ್ರೆ ಎಲ್ಲ ಒಣಗಿ ಬಿಡ್ಬೇಕು ಚಲೋತ್ನಾಗೆ? ಹಾ, ಫುಲ್ ಒಣಗೋಗಿರ್ಬೇಕು ಸರ್, ಒಳಗೆ ಯಾವ್ದೇ ಒಂದು ನೀರಿನ ಅಂಶ ಇರಬಾರ್ದು ಸರ್. ಅಂದ್ರೆ ನಮ್ಮಲ್ಲಂತೂ ಸಾಕಷ್ಟು ಬಿಸಿಲು ಇರ್ತದ, ಈ ಮಳೆಗಾಲ ಬಿಟ್ಟ ಉಳ ಟೈಮ್ ನಾಗೆಲ್ಲ ಬಿಸಿಲು ಇರ್ತದ, ಬಿಸಿಲಿಗೆಲ್ಲ ಬಾಳೆ ಹಾಕ್ಬಿಟ್ರೆ ಎಲ್ಲ ಒಣಗೋಗ್ಬಿಡ್ತಾವೆ. ಒಣಗೋಗುತ್ತೆ ಸರ್. ಹೌದು, ಅಂತ ಒಣಗಂತ ಪಾತ್ರೆಯೊಳಗೆ ಹಾಲನ್ನ ಕರಿಬೇಕು ಅಂತ ತಾವ್ ಹೇಳಿತ್ತೀರಿ. ಇನ್ನ ಈ ಹಾಲನ್ನ ಇನ್ನೊಬ್ರಿಗೆ ಮಾರಾಟ ಮಾಡ್ಲಿಕ್ಕೆ ಒಯ್ಯೋ ಟೈಮ್ನಾಗ ಅಥವಾ ಡೈರಿಗೆ ಹಾಕೋ ಟೈಮ್ನೊಳಗ ಯಾವ ಪಾತ್ರೆ ಒಳಗೆ ಒಯ್ದ್ರೆ ಚಲೋ ಅಂತ್ರಿ? ಸರ್, ನಾವು ಪಾತ್ರೆ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳಲ್ಲಿ ಒಯ್ದ್ರೆ ಬಹಳ ಉತ್ತಮ ಸರ್. ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಸರ್, ಪ್ಲಾಸ್ಟಿಕ್ ಕೊಡದಲ್ಲೇ ಹಾಕೊಂಡ್ ಹೋಗ್ತಾರೆ ಸರ್, ಪ್ಲಾಸ್ಟಿಕ್ ಬಕೆಟ್ ಅಲ್ಲಿ ಹಾಕೊಂಡ್ ಹೋಗ್ತಾರೆ. ಬಟ್ ಈಗ ನಾವು ಸ್ಟೇನ್ಲೆಸ್ ಸ್ಟೀಲ್ ಸಣ್ಣ ಕ್ಯಾನ್ಸ್ ಗಳು 2 ಲೀಟರ್ ಅಥವಾ 5 ಲೀಟರ್ ಕ್ಯಾನ್ ಗಳಲ್ಲಿ ಹಾಕೊಂಡು ನಾವು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ತಲುಪಿದ್ರೆ ಬಹಳ ಉತ್ತಮ ಸರ್. ಅಂತಂದ್ರ ಸ್ಟೇನ್ಲೆಸ್ ಸ್ಟೀಲ್ ಬಿಟ್ಟು ಬೇರೆ ಯಾವುದೇ ಇದ್ರೊಳಗ ಹಾಲನ್ನ ಒಯ್ಬಾರ್ದು ಅಂತ ಹೇಳ್ತಾರೆ. ಒಯ್ಬಾರ್ದು ಸರ್. ಅಲ್ಲಿ ಯಾಕೆ ಒಯ್ಬಾರ್ದು ಅಂತ ಏನಾಗ್ತದ? ಒಂದು ಉದಾಹರಣೆ ಹೇಳ್ತೀನಿ ಸರ್, ನಾವು ಒಂದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಕಬ್ಬಿಣ ಪಾತ್ರೆಗಳಲ್ಲಿ ಒಯ್ದಾಗ ಏನಾಗುತ್ತೆ ಅಂತಂದ್ರೆ ಹಾಲಿನ ಜೊತೆ ರಿಯಾಕ್ಷನ್ ಆಗುತ್ತೆ ಸರ್. ಹಾಲಿನ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ ಅಪ್ಪ ಅಂತಂದ್ರೆ ಅದ್ರ ಶೆಲ್ಫ್ ಲೈಫ್ ಜೀವಿತಾವಧಿ ಕಡಿಮೆ ಆಗುತ್ತೆ ಸರ್. ಅಂದ್ರೆ ಹಾಲು ಜಲ್ದಿ ಒಡೆದು ಹೋಗುತ್ತೆ ಸರ್. ಅಂತಂದ್ರೆ ಈ ರೀತಿಯಾಗಿ ಹಾಲನ್ನ ಒಳ್ಳೆ ರೀತಿಯಿಂದ ನಾವು ಒಯ್ಬೇಕು ಅಂತಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯಲ್ಲಿ ಒಯ್ಬೇಕು. ಒಯ್ಬೇಕಾಗತ್ತೆ. ಹಾ ಸರ್. ಇನ್ನ ಹಾಲನ್ನ ನಾವು ಶೇಖರಣೆ ಮಾಡಿ ಇಡಬೇಕು ಅಂತಂದ್ರೆ ಇಷ್ಟೇ ಟೆಂಪರೇಚರ್, ಇಷ್ಟೇ ಬಿಸಿ ಶಾಖದೊಳಗೆ ಇಡಬೇಕಂತ ಏನಾದ್ರೆ? ಹಾ, ಇದೆ ಸರ್. ನಾವು ಹಾಲು ಕರೆದ ತಕ್ಷಣ ಕೊಠಡಿ ಉಷ್ಣಾಂಶದಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಹಾಲು ಜಲ್ದಿ ಕೆಡ ಸಾಧ್ಯತೆ ಇರುತ್ತೆ ಸರ್. ಅದ್ರ ಸಲುವಾಗಿ ನಾವು ಹಾಲು ಏನಂಬುದು 4 ಡಿಗ್ರಿ ಸೆಲ್ಸಿಯಸ್ಗೆ ತಣ್ಣಗೆ ಮಾಡ್ಕೋಬೇಕಾಗತ್ತೆ ಸರ್, ರೆಫ್ರಿಜರೇಟರ್ ಅಲ್ಲಿ ಇಟ್ಕೋಬೇಕಾಗತ್ತೆ ಸರ್. ಆಮೇಲೆ ಹಾಲನ್ನು ನಾವು ಕುದಿಸ್ಕೊಂಡು ಮತ್ತೆ ತಣ್ಣಗೆ ಮಾಡಿ ಇಡೋದ್ರಿಂದ ಹಾಲಿನ ಶೆಲ್ಫ್ ಲೈಫ್ ನಾವು ಜಾಸ್ತಿ ಮಾಡ್ಕೋಬಹುದು ಸರ್. ಅಂದ್ರೆ ಮೊದಲು ಫ್ರಿಡ್ಜ್ ನಾಗ ಇಡಬೇಕು? ಹಾ, ಫ್ರಿಡ್ಜ್ ಅಲ್ಲಿ ಇಡಬೇಕು ಸರ್, 4 ಡಿಗ್ರಿ ಸೆಲ್ಸಿಯಸ್. ಅಲ್ಲ ಸರ್, ಯಾರ ಹತ್ರ ಫ್ರಿಡ್ಜ್ ಇರ್ತದೋ ಫ್ರಿಡ್ಜ್ ನಾಗ ಇಡಬಹುದು. ಇನ್ನ ಫ್ರಿಡ್ಜ್ ಇರ್ಲಾರ್ದಂತ ನಮ್ಮ ರೈತರ ಹತ್ರ ಸಾಕಷ್ಟು ಜನರ ಹತ್ರ ಫ್ರಿಡ್ಜ್ ಇರ್ಲಿಕ್ಕಿಲ್ಲ. ಆ ಒಂದು ಸಮಯದೊಳಗೆ ಮತ್ತೆ ಅವರು ನೇರವಾಗಿ ಇಮಿಡಿಯೇಟ್ ಆಗಿ ಒಂದು ಈ ಮಾರಾಟ ಮಾಡ್ಲಿಕ್ಕೆ ಅಥವಾ ಹಾಲಿನ ಸೊಸೈಟಿಗೆ ಒಯ್ದ್ರೆ ನಡೀತಂದ್ರೆ ಹಂಗ? ಅಂತ ಸಂದರ್ಭದಲ್ಲಿ ಯಾರತ್ರ ರೈತ ಬಾಂಧವರ ಹತ್ರ ಫ್ರಿಡ್ಜ್ ಇಲ್ಲ ಅಂತವ್ರು ಅರ್ಧ ಗಂಟೆ ಒಳಗಡೆ ಏನಪ್ಪಾ ಅಂತಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ತಲುಪಿಸಬೇಕಾಗುತ್ತೆ ಸರ್. ಅಂದ್ರೆ ಹಾಲು ಕರೆದ ಅರ್ಧ ತಾಸು ಒಳಗಡೆನೆ ಒಯ್ದು ಬಿಡಬೇಕು. ಒಯ್ದು ಬಿಡ್ಬೇಕು ಸರ್. ಹಾ ಸರ್. ಅಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಶೀತಲೀಕರಣ ಅಂತ ಏನ್ ಹೇಳ್ತೀವಲ್ಲ ಸರ್, ಅವ್ರ ಬಲ್ಲಿ ಒಂದು ಸೌಲಭ್ಯ ಇರುತ್ತೆ ಸರ್, ಮಾಡ್ಕೊಳಕ್. ಅವ್ರು ಅವೆಲ್ಲ ಹಾಲು ತಣ್ಣಗೆ ಮಾಡ್ಬಿಡ್ತಾರೆ. ತಣ್ಣಗೆ ಮಾಡ್ಬಿಡ್ತಾರೆ ಸರ್, 4 ಡಿಗ್ರಿ ಸೆಲ್ಸಿಯಸ್. ಅಂತಂದ್ರೆ ಬಹಳಷ್ಟು ಒಂದು ನಾವು ಕ್ರಮಗಳನ್ನ ನಮ್ಮ ರೈತರು ಮಾಡ್ತಾ ಇರ್ತಾರೆ, ಅದ್ರೊಳಗೆ ಇನ್ನು ಸ್ವಲ್ಪ ಕಾಳಜಿ ವಹಿಸಿ ಮಾಡಿದ್ರೆ ಶುದ್ಧ ಹಾಲಿನ ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೀವು ಹೇಳಿರಿ. ಆ ರೈತ ಬಂದ್ರೆ ಮತ್ತೆ ನೀವು ಅಕ್ಷಯ್ ಕುಮಾರ್ ಅವ್ರ ಜೊತೆಗೆ ಇನ್ನೂ ಚರ್ಚೆ ಮಾಡಬೇಕು, ಮಾತಾಡಬೇಕು ಅಂತಂದ್ರೆ ಅವ್ರ ಮೊಬೈಲ್ ನಂಬರ್ ನಾನು ತಗೊಳ್ತೀನಿ ಸರ್. ನಂಬರ್ ಹೇಳ್ತೀರಿ? 8 1 4 7 4 7 5 0 5 5 0 5 7 1 5 7 1 5. ಆ ರೈತ ಬಂದ್ರೆ ಅಕ್ಷಯ್ ಕುಮಾರ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 8 1 4 7 5 0 5 7 1 5. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ಶುದ್ಧ ಹಾಲಿನ ಉತ್ಪಾದನೆ ಆಯ್ತು ಅಥವಾ ಬೇರೆ ಯಾವುದೇ ಒಂದು ದನಕರುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ರೂ ಚರ್ಚೆ ಮಾಡಬಹುದು, ಅಥವಾ ನಿಮ್ಮ ಫೋಟೋ ತೆಗೆದು ಅವ್ರಿಗೆ ಹಾಕಿ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೂ ಸಹಿತ ಅವರು ಉತ್ತರ ಕೊಡ್ತಾರೆ. ಇಷ್ಟೆಲ್ಲ ಒಂದು ಮಾಹಿತಿ ಮಾಡಿಕೊಟ್ಟಿದ್ದಾಗ ಡಾಕ್ಟರ್ ಅಕ್ಷಯ್ ಕುಮಾರ್ ಅವರಿಗೆ, ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕಲಬುರಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದ. ಇದುವರೆಗೆ ತಜ್ಞವಾಣಿಯಲ್ಲಿ ಸವಳು ಹಾಗೂ ಕ್ಷಾರ ಮಣ್ಣಿನ ನಿರ್ವಹಣೆ ಕುರಿತು ಡಾಕ್ಟರ್ ಅವಿನಾಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಹಾಗೂ ಶುದ್ದ ಹಾಲಿನ ಉತ್ಪಾದನೆ ಕುರಿತು ಡಾಕ್ಟರ್ ಅಕ್ಷಯ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಪ್ರಸಾರ ಮಾಡೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%, ಕೊಪ್ಪಳ, ಯಾದಗಿರಿಗಳಲ್ಲಿ 90%, ಬಳ್ಳಾರಿ ಜಿಲ್ಲೆ ಒಳಗ ಶೇಕಡ 75 ಅಲ್ಲದೆ ಜೈರಾವ ತಾಲೂಕೊಳಗ ಶೇಕಡ 80 ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ದಕ್ಷಿಣ ಧ್ರುವಕ್ಕೂ ಈಗ ಕೇಳಿ ಕೃಷ್ಣಪ್ಪ ಗರ್ಗಿ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳನ್ನು. ದತ್ತಾ ಸಿದ್ಧ ಪ್ರಭು ಶರಣ ಲೀನವಾಗೋಸಿ ದತ್ತಾ ಸಿದ್ಧ ಪ್ರಭು ಶರಣ ಲೀನವಾಗೋ ಮನ ಮೌನವಾಗೋ ಲೀನವಾಗೋ ಮನ ಮೌನವಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಏಕ ನಾಮ ಸದಾ ಪ್ರೇಮ ತಿಳಿಯ ನರ ಪಾರ ಬ್ರಹ್ಮ ಏಕ ನಾಮ ಸದಾ ಪ್ರೇಮ ತಿಳಿಯ ನರ ಪಾರ ಬ್ರಹ್ಮ ಸಕಲ ಮತ ಜ್ಞಾನಿ ಗುಡಿಯೊಳ ಸಕಲ ಮತ ಜ್ಞಾನಿ ಗುಡಿಯೊಳ ಪೂಷನಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಲೀನವಾಗೋ ಮನ ಮೌನವಾಗೋ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಅಂತಃಕರಣಾತ್ಮದ ಬುದ್ಧಿ ಅದರಲ್ಲಿ ಅಷ್ಟಮ ಸಿದ್ಧಿ ಅಂತಃಕರಣಾತ್ಮದ ಬುದ್ಧಿ ಅದರಲ್ಲಿ ಅಷ್ಟಮ ಸಿದ್ಧಿ ನಿಜ ರೂಪ ಬ್ರಹ್ಮ ಬೆರಸಿ ನಿಜ ರೂಪ ಬ್ರಹ್ಮ ಬೆರಸಿ ಬ್ರಹ್ಮನಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಅಂತಃಕರಣಾತ್ಮದ ಬುದ್ಧಿ ಅದರಲ್ಲಿ ಅಷ್ಟಮ ಸಿದ್ಧಿ ನಿಜ ರೂಪ ಬ್ರಹ್ಮ ಬೆರಸಿ ಬ್ರಹ್ಮನಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಅನಂತ ಯೋಗಿಯ ಸ್ಥಳವ ಕಂದಗುಳ ಶೇರ್ಯರ ಮಳವು ಆನಂದ ಯೋಗಿಯ ಸ್ಥಳವ ಕಂದಗುಳ ಶೇರ್ಯರ ಮಳವು ಸಿದ್ಧ ಪ್ರಭುನಲ್ಲಿ ಸಿದ್ಧ ಸಿದ್ಧ ಪ್ರಭುನಲ್ಲಿ ಸಿದ್ಧ ಸೇವಕಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಲೀನವಾಗೋ ಶ್ರೀ ದತ್ತ ಸಿದ್ಧ ಪ್ರಭು ಶರಣ ಕೃಷ್ಣಪ್ಪ ದರ್ಗಿ ಹಾಗೂ ಸಂಗಡಿಗರಿಂದ ಇನ್ನೊಂದು ಏಕತಾರಿ ಪದ. ಕೇಳಲ ಸಖಿ ಎಂತ ಕನಸು ಕಂಡೇನೆ ಕುಂತಾ ನಾನಾ ದೇಶಾಗೋ